ದಿವಸ ತಾನಿಸುವಂತ ಗುಣಮಿ ದಿವಸ ಕನ್ಯಾಮವಸೆ ಮೂಡಿ ಬಂತ ಎನ್ನಾರಿಗೇಳಲನ್ನ ಸಾಧುಗಳೆಲ್ಲ ಚೆನ್ನಾಗಿ ಕೇಳಿರಲ್ಲ ಆಕಾಶ ನೆಲೆಯಾದಿ ತೋ ನಿಂತಲೇ ನಿಂತೋ ಭೂಕಾಂತೆ ತಲೆ ದೋಗೆ ತೋ ಆಕಾಶ ನೆಲೆಯಾದಿ ತೋ ಬಣ ಕೂಡ ಹಾಕಾಡಿ ತರ್ಕ ಮಾಡಿ ಪಾಕ ಗಡಗಿಯ ಒಡೆದು ಜಡೆದು ಕಾಕಿ ತಡವನ್ನ ಕಡಿದ ಬಳಿಕ ಇನ್ನಾರಿಗೇಳಲ್ಲ ಸಾಧುಗಳೆಲ್ಲ ಚೆನ್ನಾಗಿ ಕೇಳಿರಲ್ಲ ಇಲ್ಲದ ಉತ್ತ ಕಚ್ಚಬಲ್ಲದೇನ ಸರ್ಪ ಜೀವ ಪಾದಿ ತೋ ಸತ್ತ ಹಾವ ಇಲ್ಲದ ತವ ಕಚ್ಚಬಲ್ಲದೇನ ಸರ್ಪ ದೇವಾದಿ ತೋ ಸತ್ತ ಮೋಹದ ಮಗಳು ತಾನ ತಾಯಿಗಂಡನ ಕೂಡಿಕೊಂಡ ಮಗಳು ತಾನ ತಾಯಿ ಗಂಡನ ಕೂಡಿಕೊಂಡ ದೇವರ ಕ್ವಾನಗ ಹಾಸಿಗೆ ಮಾಡಿ ಕಾಮಿ ಗತ್ತಡ ಹೊತ್ತಿದ ಬಳಿಕ ಇನ್ನಾರಿಗೇಳಲ್ಲ ಇನ್ನಾರಿಗೇಳಲ್ಲ ಸಾಧುಗಳೆಲ್ಲ ಚೆನ್ನಾಗಿ ಕೇಳಿರಲ್ಲ ಸಾಧುಗಳೆಲ್ಲ ಚೆನ್ನಾಗಿ ಕೇಳಿರಲ್ಲ ಮುಕ್ತಾಲ ಮರವ ನೇರಿದೆ ಅದರಂತೆಲಿರುವ ಗೊತ್ತಿನ ಭೂತವ ಕಡದೆ ಹತ್ತಲೆತ್ತ ನೋಡಲಾಗೆ ಸುತ್ತು ಕಡೆಯಲ್ಲ ಬಯಲಾಗೆ ಹತ್ತ ನೋಡಲಾಗೆ ಸುತ್ತು ಕಡೆಯಲ್ಲ ಬಯಲಾಗೆ ನೆಚ್ಚೆ ಬೆರೆತು ಬತ್ತಲಾಗೆ ಸಜ್ಜೆ ಸೆಸು ನಳದಿ ಜನ ಕಣ್ಣೆ ಇನ್ನಾರಿಗೇಳಲ್ಲ ಕಡಕೋಳದ ಗೋಲಾಮ ನಾ ಕಡಕೋಳದ ಗೋಲಾಮ ಕಡಕೋಳದ ನನ್ನ ಹೆಸರ ತೆಗಿ ಬ್ಯಾಡ ಈ ನಾಮ ನನ್ನ ಹೆಸರ ತೆಗಿ ಬ್ಯಾಡ ಕಡಕೋಳದ ಗುಲಾಮ ಕಡಕೋಳದ ಗುಲಾಮ ಗುರು ಹಾಕಿ ಕೊಟ್ಟಂತ ಗುರು ಹಾಕಿ ಕೊಟ್ಟಂತ ಜಾಹೀರ ನಾಮ ಗುರು ಹಾಕಿ ಕೊಟ್ಟಂತ ಜಾಯಿರನ ಸರ್ವರಿಗೆ ಮಾಡತ್ತೇನೆ ಸಲಾಮ ಕಡಕೋಳನ ಗುಲಾಮ ಕಡಕೋಳನ ಗುಲಾಮ ಜನಮೆಚ್ಚಿದಲ್ಲಿ ನಾ ಈ ರಾಮ ಜನ ಕಿಳದಲ್ಲಿ ನಾ ತಿರುಗಾಡವ ಜನಮೆಚ್ಚಿದಲ್ಲಿ ದಶ ಇಂದ್ರ ಗುಣಗಳನ್ನ ಅಳಿಯಾವಾ